ನಂತರ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆ ಬೆಳೆಯ ಕೊಯ್ಲೋತ್ತರದ ನಿರ್ವಹಣೆ. ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರ ಸಂದರ್ಶನದ ಆಯ್ದ ಭಾಗವನ್ನು ಪ್ರಸಾರ ಮಾಡುತ್ತೇವೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಮಣ್ಣು ಆರೋಗ್ಯ ಚೀಟಿಯ ಮಹತ್ವ. ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಯುಎಚ್ ಭಾನುಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಚೀಟಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ಹಿಂದಿನಿಂದಲೂ ಕೂಡ ಕೃಷಿಕರಿಗೆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಬೇಕು ಅಂತ ಹೇಳಿ ವಿಜ್ಞಾನಿಗಳು ಇಲಾಖೆಯವರು ಹೇಳ್ತಾ ಇದ್ರು. ಅದನ್ನ ಈಗೊಂದು ಅಭಿಯಾನದ ರೀತಿಯಲ್ಲಿ ಮಣ್ಣು ಆರೋಗ್ಯ ಚೀಟಿ ಅಭಿಯಾನ ಅನ್ನುವ ಹೆಸರಿನಲ್ಲಿ ಪ್ರಾರಂಭವನ್ನ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಮಣ್ಣು ಆರೋಗ್ಯ ಚೀಟಿಯನ್ನ ಹೊಂದಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಈ ನಿಟ್ಟಿನಲ್ಲಿ ಈ ಮಣ್ಣು ಆರೋಗ್ಯ ಚೀಟಿ ಅಂತ ಅಂದ್ರೆ ಏನು, ಯಾಕೆ ಪ್ರತಿಯೊಬ್ಬ ರೈತರು ಕೂಡ ಇದನ್ನ ಹೊಂದಬೇಕು, ಇದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಮತ್ತು ಈ ಮಣ್ಣು ಆರೋಗ್ಯ ಚೀಟಿಯ ಮಹತ್ವ ಏನು ಅನ್ನುವಂತಹ ವಿಚಾರಗಳನ್ನ ಈಗ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಯುಎಚ್ ಭಾನುಪ್ರಕಾಶ್ ಅವರು. ಭಾನುಪ್ರಕಾಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಣ್ಣು ಆರೋಗ್ಯ ಚೀಟಿ ಅನ್ನುವಂಥದ್ದು ಇತ್ತೀಚಿನ ದಿವಸದಲ್ಲಿ ಹೆಚ್ಚು ಹೆಚ್ಚಾಗಿ ಕೇಳಿ ಬರ್ತಾ ಇರತಕ್ಕಂತಹ ಒಂದು ಪದ. ಈ ನಿಟ್ಟಿನಲ್ಲಿ ಮಣ್ಣು ಆರೋಗ್ಯ ಚೀಟಿ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಅಂದ್ರೆ ಏನು? ನಾನು ಮಣ್ಣು ಆರೋಗ್ಯ ಚೀಟಿ ಸಂಬಂಧ ವಿಚಾರಗಳನ್ನ ಹೇಳೋಕ್ಕಿಂತ ಮುಂಚೆ ನಾವು ಕೃಷಿ ಇಲಾಖೆಯಲ್ಲಿ ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾ ಇದೀವಿ ಅನ್ನೋ ವಿಚಾರಗಳನ್ನ ನಾನು ಹೇಳ್ತೀನಿ. ಕೃಷಿ ಇಲಾಖೆನಲ್ಲಿ ನಮ್ಮ ಅಧಿಕಾರಿಗಳ ಮೂಲಭೂತ ಕರ್ತವ್ಯ ಮಣ್ಣು ಪರೀಕ್ಷೆ ಮಾಡಿಸುವಂಥದ್ದು, ರೈತರ ಜಮೀನಿನಲ್ಲಿ ಮಾದರಿಗಳನ್ನ ಸಂಗ್ರಹಣೆ ಮಾಡಿ ನಂತರ ಅದನ್ನ ಆ ಮಣ್ಣು ಆರೋಗ್ಯ ಚೀಟಿಯ ಮೂಲಕ ನಾವು ವಿಶ್ಲೇಷಣೆಯ ಫಲಿತಾಂಶವನ್ನು ರೈತರಿಗೆ ಒದಗಿಸಿ ಆ ಮಣ್ಣು ಆರೋಗ್ಯ ಚೀಟಿಯ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರಗಳ ಬಳಕೆಯನ್ನು ನಾವು ಶಿಫಾರಸು ಮಾಡೋದು, ಇದೊಂದು ನಮ್ಮ ಇಲಾಖೆಯ ಆದ್ಯ ಕರ್ತವ್ಯ ಆಗಿರ್ತದೆ. ಕೃಷಿನಲ್ಲಿ ನಾವು ಅತಿ ಪ್ರಮುಖವಾಗಿ ಉತ್ಪಾದನೆಯಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ಮಣ್ಣು ಆರೋಗ್ಯ ಸಂರಕ್ಷಣೆ ಮತ್ತು ಸುಧಾರಣೆ ತುಂಬ ಮುಖ್ಯ ಆಗಿರ್ತದೆ. ಅದರಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳಿಗೆ ಸಮತೋಲನವಾಗಿ ರಸಗೊಬ್ಬರಗಳ ಬಳಕೆ ಮಾಡುವಂಥದ್ದು, ಶಿಫಾರಸು ಮಾಡುವಂಥದ್ದು, ನಂತರ ಸಮಗ್ರ ಸಸ್ಯ ಪೋಷಕಾಂಶಗಳ ನಿರ್ವಹಣೆ ಮಾಡುವಂಥದ್ದು, ಇವೆಲ್ಲ ಮಣ್ಣು ಫಲಿತಾಂಶ ಶಿಫಾರಸಿನಂತೆ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಒಂದು ಅತಿ ಮುಖ್ಯವಾದ ಅಂಶ ಆಗಿರ್ತದೆ. ಈ ರೀತಿ ನಾವು ಉತ್ತಮವಾದ ಇಳುವರಿಯನ್ನು ಬೇರೆ ಬೇರೆ ಬೆಳೆಗಳಲ್ಲಿ ಪಡಿಬಹುದಾಗಿರುತ್ತೆ. ಒಟ್ಟಾರೆ ನಾವು ಹೇಳಬೇಕು ಅಂದರೆ ಮಣ್ಣಿನ ಆರೋಗ್ಯ ನಿರ್ವಹಣೆ ಅತಿ ಮುಖ್ಯ ಆಗಿರುತ್ತೆ ಕೃಷಿನಲ್ಲಿ. ಇನ್ನು ಮಣ್ಣು ಆರೋಗ್ಯ ಚೀಟಿ ಬಗ್ಗೆ ಮಾಹಿತಿ ಕೊಡೋದಾದರೆ ಇದು 2014-15 ಸಾಲಿನಲ್ಲಿ ಇದನ್ನು ಮಣ್ಣು ಪರೀಕ್ಷಾ ಕಾರ್ಯಕ್ರಮ ಅಂತ ನಾವು ಇಲಾಖೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಂತರ 2015-16 ಸಾಲಿನಿಂದ ಮಣ್ಣು ಆರೋಗ್ಯ ಅಭಿಯಾನ ಅನ್ನೋ ಒಂದು ಕೇಂದ್ರ ಸರ್ಕಾರದ ಕೇಂದ್ರ ಪುರಸ್ಕೃತ ಯೋಜನೆಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ತದನಂತರ 2019-20 ಸಾಲಿನಿಂದ ಈ ಒಂದು ಕಾರ್ಯಕ್ರಮವನ್ನು ಮಣ್ಣು ಆರೋಗ್ಯ ಚೀಟಿ ಕಾರ್ಯಕ್ರಮ ಅಂತ ನಾವು ಆಂದೋಲನದ ರೂಪದಲ್ಲಿ ಪ್ರತಿ ರೈತರಿಗೆ ತಮ್ಮ ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡಿಸಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತ ಮಣ್ಣು ಆರೋಗ್ಯ ಚೀಟಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರಸ್ತುತ 2021-22 ಸಾಲಿನಲ್ಲಿ ಇದೇ ಕಾರ್ಯಕ್ರಮವನ್ನು ನಾವು ಭೂಮಿ ಪೋಷಣ ಅಭಿಯಾನ ಅನ್ನೋ ಒಂದು ಯೋಜನೆಯ ಹೆಸರಿನಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಮಣ್ಣು ಆರೋಗ್ಯ ಚೀಟಿ ಅಂತ ಅಂದ್ರೆ ಅದರಲ್ಲಿ ಏನೆಲ್ಲ ಅಂಶಗಳು ಇರುತ್ತೆ? ಈ ಒಂದು ಮಣ್ಣು ಆರೋಗ್ಯ ಚೀಟಿಯ ಯೋಜನೆ ಪ್ರಮುಖವಾದ ಉದ್ದೇಶ ಬಗ್ಗೆ ಹೇಳೋದಾದ್ರೆ ರಸಗೊಬ್ಬರದ ಬಳಕೆ ಪದ್ಧತಿಯಲ್ಲಿ ನಾವು ನ್ಯೂನತೆಗಳನ್ನ ಸರಿಪಡಿಸಿ ಪ್ರತಿ 3 ವರ್ಷಗಳಿಗೊಮ್ಮೆ ನಮ್ಮ ರೈತರಿಗೆ ಆರೋಗ್ಯ ಚೀಟಿಯನ್ನು ವಿತರಣೆ ಮಾಡೋದು ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಅದೇ ರೀತಿ ನಾವು ಪ್ರಮಾಣೀಕೃತ ಮಣ್ಣು ಮಾದರಿಗಳ ಸಂಗ್ರಹಣೆ ಮತ್ತು ವಿಶ್ಲೇಷಣಾ ಕಾರ್ಯವನ್ನು ಎಲ್ಲ ಜಿಲ್ಲೆಯಲ್ಲಿ ಮಣ್ಣು ಫಲವತ್ತತೆಯ ಆಧಾರದ ಮೇಲೆ ಸಮಸ್ಯೆಗಳನ್ನು ಗುರುತಿಸುವಂಥದ್ದು ಮತ್ತು ಸಾಯಿಲ್ ಮ್ಯಾಪ್ಸನ್ನು ನಾವು ತಯಾರು ಮಾಡಿ ಅದರ ಪ್ರಕಾರ ನಾವು ರಸಗೊಬ್ಬರಗಳ ಶಿಫಾರಸು ಮಾಡೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ನಂತರ ಈ ಒಂದು ಕಾರ್ಯಕ್ರಮದಡಿ ನಾವು ಪ್ರತಿ 3 ವರ್ಷಗಳಿಗೊಮ್ಮೆ ಎಲ್ಲಾ ರೈತರಿಗೆ ಮಣ್ಣು ಆರೋಗ್ಯ ಚೀಟಿಯನ್ನ ನೀಡುವಂಥದ್ದು ಮತ್ತು ಸಸ್ಯ ಪೋಷಕಾಂಶಗಳ ಸಮತೋಲನ ಮತ್ತು ತುಂಬಾ ವಿವೇಚನಾಯುಕ್ತವಾಗಿ ಪೋಷಕಾಂಶಗಳನ್ನ ಬಳಸೋದ್ರ ಬಗ್ಗೆ ಪ್ರಚಾರ ಮಾಡುವಂಥದ್ದು ಮತ್ತು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿ ಈಗೇನು ಪ್ರಸ್ತುತ ರಾಸಾಯನಿಕ ಗೊಬ್ಬರಗಳ ಬಳಕೆ ಆಗ್ತಾ ಇದೆ ಆ ಬಳಕೆಯ ಶೇಕಡ 20-25% ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡೋದು ಈ ಒಂದು ಯೋಜನೆ ಉದ್ದೇಶ. ಜೊತೆಗೆ ಜೈವಿಕ ಗೊಬ್ಬರಗಳು, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಮತ್ತು ನಿಧಾನಗತಿಯಲ್ಲಿ ದೊರಕುವಂತಹ ಸಾರಜನಕಯುಕ್ತ ಬೇವು ಲೇಪಿತ ಯೂರಿಯಾಗಳ ಬಳಕೆ ಬಗ್ಗೆ ನಾವು ರೈತರಿಗೆ ಅರಿವು ಮೂಡಿಸೋದು ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ. ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಇದ್ದಾವೆ ಇಲ್ಲ ಅನ್ನುವಂಥದ್ದನ್ನ ತಿಳಿಯುವಂಥದ್ದನ್ನ ಈ ಮಣ್ಣು ಆರೋಗ್ಯ ಚೀಟಿಯ ಮುಖಾಂತರ ನಾವು ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಹಾಗಿದ್ರೆ ಈ ಮಣ್ಣು ಆರೋಗ್ಯ ಚೀಟಿಯನ್ನ ಹೊಂದಿದಂತಹ ರೈತರಿಗೆ ಏನೆಲ್ಲ ಅನುಕೂಲಗಳು ದೊರಕುತ್ತೆ ನೋಡಿ. ಮೊದಲನೇದಾಗಿ ನಾವು ಕಳೆದ 6-7 ವರ್ಷಗಳಿಂದನು ರೈತರ ಜಮೀನಿನಲ್ಲಿ ಮಣ್ಣನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಹಿಂದೆ ಇದ್ದದಕ್ಕಿಂತ ಈಗ ನಾವು ಆ ಮಣ್ಣಿನ ಸಂಗ್ರಹಣೆ ವಿಧಾನವು ಚೇಂಜ್ ಆಗಿದೆ. ನಾವು ಮಣ್ಣು ಆರೋಗ್ಯ ಚೀಟಿ ಪೋರ್ಟಲ್ನಲ್ಲಿ ಮಣ್ಣನ್ನು ಏನು ಸಂಗ್ರಹಣೆ ಮಾಡ್ತೀವಿ ರೈತರ ಜಮೀನಿನಿಂದ ಅದನ್ನು ನೋಂದಣಿ ಮಾಡ್ತೀವಿ. ಗ್ರಿಡ್ ಆಧಾರದ ಮೇಲೆ ನಾವು ಆ ಒಂದು ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡ್ತೀವಿ. ಒಂದು ಗ್ರಿಡ್ ಅಂತ ಹೇಳಿದ್ರೆ ಮಳೆಯಾಶ್ರಿತ ಪ್ರದೇಶದಲ್ಲಿ 10 ಹೆಕ್ಟರ್ನ ಒಳಗೊಂಡಂತೆ ಒಂದು ಗ್ರಿಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. 10 ಹೆಕ್ಟರ್ ಅಂದ್ರೆ ಸುಮಾರು 25 ಎಕರೆ ಜಮೀನಿನ ಪ್ರದೇಶದಲ್ಲಿ ನಾವು ಸುಮಾರು 4-5 ಕಡೆ ಮಣ್ಣು ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದನ್ನ ಒಂದು ಮಾದರಿಯಾಗಿ ಮಾಡಿ ಅದನ್ನ ಸುಮಾರು 500 ಗ್ರಾಂನಷ್ಟು ಮಣ್ಣನ್ನ ನಾವು ಪ್ರಯೋಗಾಲಯಕ್ಕೆ ವಿಶ್ಲೇಷಣೆಗೆ ಕಳಿಸ್ಕೊಡ್ತೀವಿ. ಇದು ಮಳೆಯಾಶ್ರಿತ ಪ್ರದೇಶದಲ್ಲಿ. ಇನ್ನು ನೀರಾವರಿ ಪ್ರದೇಶದಲ್ಲಿ ಸುಮಾರು 2.5 ಹೆಕ್ಟರ್ಗೆ ಒಂದು ಮಾದರಿಯನ್ನ ನಾವು ತೆಗೆದು ಪ್ರಯೋಗಾಲಯಕ್ಕೆ ವಿಶ್ಲೇಷಣೆಗೆ ಕಳಿಸ್ಕೊಡ್ತೀವಿ. ಇದನ್ನು ಸಹ ಗ್ರಿಡ್ ಆಧಾರದ ಮೇಲೆ ಮಾದರಿ ಸಂಗ್ರಹಣೆ ಆಗಿರ್ತದೆ. ನಂತರ ಇದು ಪ್ರತಿ ಮಾಹಿತಿಯನ್ನ ನಾವು ಮಣ್ಣು ಆರೋಗ್ಯ ಚೀಟಿ ಪೋರ್ಟಲ್ನಲ್ಲಿ ನೋಂದಣಿ ಮಾಡ್ತೀವಿ. ರೈತರ ಮಾಹಿತಿ ಇರ್ಬೋದು, ಆ ಭೂಮಿಯ ಸರ್ವೆ ನಂಬರ್ ಇರ್ಬೋದು, ಏನ್ ಬೆಳೆ ಮಾಡ್ತಾ ಇದ್ದಾರೆ, ಹಿಂದೆ ಏನ್ ಬೆಳೆ ಮಾಡಿದ್ರು, ಈ ರೀತಿ ಎಲ್ಲ ಸಾಮಾನ್ಯ ಮಾಹಿತಿಗಳನ್ನ ನಾವು ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿ ನಂತರ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತೀವಿ. ಈ ಪ್ರಯೋಗಾಲಯಕ್ಕೆ ಒಂದು ಬಾರಿ ಮಣ್ಣಿನ ಮಾದರಿ ನಾವು ಕಳಿಸ್ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಸುಮಾರು 1 ವಾರದಿಂದ 15 ದಿನಗಳ ಸಮಯವನ್ನು ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾರೆ. ವಿಶ್ಲೇಷಣೆ ಅಂದರೆ ಈಗ ನಮಗೆ ಸಾಮಾನ್ಯವಾಗಿ ನಮ್ಮ ಕೃಷಿ ಬೆಳೆಗಳು ಒಳ್ಳೆ ಉತ್ತಮವಾದ ಇಳುವರಿ ಕೊಡಬೇಕು ಅಂದರೆ ಸುಮಾರು 16 ಪೋಷಕಾಂಶಗಳ ಅತಿ ಅವಶ್ಯಕತೆ ಇರ್ತದೆ. ಅದರಲ್ಲಿ ಕಾರ್ಬನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಹೈಡ್ರೋಜನ್, ಇದು ವಾತಾವರಣದ ಮೂಲಕ ನಮ್ಮ ಬೆಳೆಗಳಿಗೆ ಸಿಗ್ತದೆ. ನಂತರ ಪ್ರಮುಖ ಪೋಷಕಾಂಶಗಳಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷ್, ಇವನ್ನ ನಾವು ಈ ಒಂದು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಿಕೊಡ್ತೀವಿ. ತದನಂತರ ಆ ಮಣ್ಣಿನ ರಸಸಾರ ಇರ್ಬೋದು, ಲವಣಾಂಶ ಇರ್ಬೋದು, ಮತ್ತೆ ಸಾವಯವ ಇಂಗಾಲ ಎಷ್ಟಿದೆ ಅನ್ನೋದನ್ನ ನಾವು ಮಣ್ಣು ಪರೀಕ್ಷಾ ಪ್ರಯೋಗಾಲಯದಲ್ಲಿ ನಾವು ವಿಶ್ಲೇಷಣೆ ಮಾಡಿಕೊಡ್ತೀವಿ. ಇದಲ್ಲದೇ ಕೆಲವು ಸೂಕ್ಷ್ಮ ಪೋಷಕಾಂಶಗಳಿರ್ತದೆ, ಅವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗಿದ್ರೂ ಸಹ ಅವುಗಳ ಕೊರತೆಯಿಂದ ಬೆಳೆಯ ಇಳುವರಿನಲ್ಲಿ ಸಾಕಷ್ಟು ಪರಿಣಾಮಗಳು ಬೀಳುವಂತ ಒಂದು ಸಂದರ್ಭ ಇರ್ತದೆ. ಈ ರೀತಿ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಿಸ್ತೀವಿ. ಉದಾಹರಣೆಗೆ ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, ಕಬ್ಬಿಣ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ತಾಮ್ರ ಇರ್ಬೋದು, ಇವುಗಳ ಪ್ರಮಾಣ ಮಣ್ಣಿನಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿ ಮಣ್ಣು ಆರೋಗ್ಯ ಚೀಟಿನಲ್ಲಿ ನಾವು ಮಾಹಿತಿಯನ್ನ ಪ್ರಿಂಟ್ ಮಾಡಿಸಿ ರೈತರಿಗೆ ವಿತರಣೆ ಮಾಡ್ತೀವಿ. ಇದು ಬಂದು ರೈತರ ಜಮೀನಿನ ಮಣ್ಣಿನ ಪೋಷಕಾಂಶದ ವಿಶ್ಲೇಷಣೆ ಆಯಿತು. ನಂತರ ಆ ಮಣ್ಣು ಆರೋಗ್ಯ ಚೀಟಿನಲ್ಲಿ ಇನ್ನೇನು ಮಾಹಿತಿ ಇರುತ್ತೆ ಅಂತ ಹೇಳಿದರೆ ವಿವಿಧ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿದ್ದರೆ ಅದು ಕೊರತೆ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿದ್ದರೆ ಹೆಚ್ಚಾಗ್ತದೆ ಅನ್ನೋದ್ರ ಮಾಹಿತಿಯನ್ನು ನಾವು ಈ ಒಂದು ಮಣ್ಣು ಆರೋಗ್ಯ ಚೀಟಿನಲ್ಲಿ ನಮೂದು ಮಾಡಿ ರೈತರಿಗೆ ವಿತರಣೆ ಮಾಡ್ತೀವಿ. ಜೊತೆಗೆ ಈ ಭಾಗದಲ್ಲಿ ಬೆಳೀತಾ ಇರತಕ್ಕಂಥ ಪ್ರಮುಖವಾದ ಬೆಳೆಗಳು ಸಾಮಾನ್ಯವಾಗಿ ಮೆಕ್ಕೆಜೋಳ ಇರ್ಬೋದು, ರಾಗಿ ಇರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಅಥವಾ ನೀರಾವರಿ ಪ್ರದೇಶದಲ್ಲಿ ಭತ್ತ ಇರ್ಬೋದು, ಈ ಒಂದು ಬೆಳೆಗಳ ಪೋಷಕಾಂಶಗಳ ಅವಶ್ಯಕತೆ ಎಷ್ಟಿದೆ, ಯಾವ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನ ಹಾಕಬೇಕು, ಸಾವಯವ ಗೊಬ್ಬರಗಳನ್ನ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ಒಂದು ಮಣ್ಣು ಆರೋಗ್ಯ ಚೀಟಿನಲ್ಲಿ ನಮೂದು ಮಾಡಿಸಿ ಎಲ್ಲ ರೈತರಿಗೆ ನಾವು ವಿತರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ರೈತರು ಕೂಡ ಈ ಮಣ್ಣು ಆರೋಗ್ಯ ಚೀಟಿಯನ್ನ ಹೊಂದಲೇಬೇಕು ಹೇಗೆ ಅಂತ? ಖಂಡಿತ ಹೊಂದಲೇಬೇಕು. ಈಗಾಗಲೇ ಹೇಳ್ದಂಗೆ 10 ಹೆಕ್ಟರ್ ನ ಒಂದು ಗ್ರಿಡ್ ಅಥವಾ 25 ಎಕರೆಯ ಒಂದು ಗ್ರಿಡ್ ನಲ್ಲಿ ಬರುವಂತ ಎಲ್ಲಾ ರೈತರಿಗೂ ಸಹ ಆ ಗ್ರಿಡ್ನೊಳಗೆ ನಾವು ಮಣ್ಣಿನ ಮಾದರಿಯನ್ನ ಸಂಗ್ರಹಣೆ ಮಾಡಿ ಏನು ವಿಶ್ಲೇಷಣೆ ಮಾಡಿ ಕೊಟ್ಟಿರ್ತೀವಿ ಮಾಡಿ ಫಲಿತಾಂಶ ಬಂದಿರುತ್ತೆ. ಆ ಫಲಿತಾಂಶವನ್ನು ಆ 25 ಎಕರೆ ಒಳಗಡೆ ಬರುವಂತ ಎಲ್ಲಾ ರೈತರಿಗೂ ನಾವು ಮಣ್ಣು ಆರೋಗ್ಯ ಚೀಟಿಯ ಮುದ್ರಣ ಮಾಡಿ ನಾವು ರೈತರಿಗೆ ವಿತರಣೆ ಮಾಡ್ತೀವಿ. ನಾವು ಏನಕ್ಕೆ ಇದು ಅತ್ಯವಶ್ಯಕತೆ ಇದೆ ಅಂತ ಹೇಳಿದ್ರೆ, ಈಗ ನೋಡಿ ಸಾಮಾನ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಅಂತ ಏನ್ ಹೇಳ್ತೀವಿ, ಇವುಗಳ ರಸಗೊಬ್ಬರದ ಬಳಕೆ ಪ್ರಮಾಣ 4:2:1 ಅಂತ ಹೇಳ್ತೀವಿ. ಈ ಪ್ರಮಾಣದಲ್ಲಿ ಇರಬೇಕು, ಈ ರೇಷಿಯೋದಲ್ಲಿ ಇರಬೇಕು. 4 ಭಾಗ ಸಾರಜನಕ ಆದ್ರೆ 2 ಭಾಗ ರಂಜಕ ಆಗಬೇಕು, ಇನ್ನು 1 ಭಾಗ ಪೊಟ್ಯಾಶ್ ಈ ಪ್ರಮಾಣದಲ್ಲಿ ಇರಬೇಕು. ಸಾಮಾನ್ಯ ಏನಾಗ್ತದೆ, ರಂಜಕ ಮತ್ತು ಪೊಟ್ಯಾಶ್ ರಸಗೊಬ್ಬರಗಳ ಬೆಲೆ ಅಧಿಕ ಇರೋದ್ರಿಂದ ಮತ್ತು ಯೂರಿಯಾ ಬೆಲೆ ಏನು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಹೊಂದಿ ಬರ್ತಾ ಇದೆ, ಈ ಒಂದು ಯೂರಿಯಾ ರಸಗೊಬ್ಬರದ ಬೆಲೆ ಕಡಿಮೆ ಇರೋದ್ರಿಂದ ಹೆಚ್ಚಿನ ಯೂರಿಯಾ ಬಳಕೆ ಆಗ್ತಾ ಇದೆ. ಸೊ ಹಂಗಾಗಿ ಈ 4:2:1 ಏನೊಂದು ರೇಷಿಯೋ ಮೇಂಟೈನ್ ಆಗ್ಬೇಕಿತ್ತು, ಆ ರೇಷಿಯೋ ಮೇಂಟೈನ್ ಆಗ್ತಾ ಇಲ್ಲ. ಇದರಿಂದ ಹೆಚ್ಚಿನ ಸಾರಜನಕ ಅಥವಾ ಯೂರಿಯಾ ರಸಗೊಬ್ಬರಗಳ ಬಳಕೆಯಿಂದ ಏನಾಗ್ತಾ ಇದೆ ಅಂದ್ರೆ, ಸರಿಯಾದ ಇಳುವರಿ ಬರ್ತಾ ಇಲ್ಲ, ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ, ಜೊತೆಗೆ ರೋಗ ರುಜಿನಿಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಇಳುವರಿ ಮೇಲೆ ತುಂಬಾ ಕುಂಠಿತ ಆಗ್ತಾ ಇದೆ, ಜೊತೆಗೆ ರೈತನ ಆರ್ಥಿಕ ಲಾಭಗಳು ಸಹ ಕಡಿಮೆ ಆಗ್ತಾ ಇದೆ. ಇದೆಲ್ಲದನ್ನು ನಾವು ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ, ಮಣ್ಣಿನ ಆರೋಗ್ಯ ಚೀಟಿನಲ್ಲಿ ನಾವು ಏನು ಶಿಫಾರಸು ಮಾಡ್ತೀವಿ ಆ ಶಿಫಾರಸಿನ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬಳಕೆ ಮಾಡ್ಕೊಂಡ್ರೆ, ಒಂದು ನಮ್ಮ ಮಣ್ಣಿನ ಮಾಲಿನ್ಯ ಇರ್ಬೋದು, ವಾತಾವರಣದ ಮಾಲಿನ್ಯ ಇರ್ಬೋದು, ಅದನ್ನ ತಡೆಗಟ್ಟಬಹುದು, ಸಮತೋಲನವಾದ ಪೋಷಕಾಂಶಗಳನ್ನು ಬಳಕೆ ಮಾಡಬಹುದು, ಮತ್ತು ಲಘು ಪೋಷಕಾಂಶಗಳಿರ್ಬೋದು, ಜೈವಿಕ ಗೊಬ್ಬರಗಳು, ಸಾವಯವ ಗೊಬ್ಬರಗಳ ಬಳಕೆನೆಲ್ಲ ನಾವು ಪ್ರೋತ್ಸಾಹ ಮಾಡಿದಷ್ಟು ರೈತನಿಗೂ ಲಾಭ ಇದೆ, ಜೊತೆಗೆ ನಮ್ಮ ಆರ್ಥಿಕತೆಗೆ ಇದು ಅತಿ ಮುಖ್ಯವಾದ ಭಾಗವಾಗಿರ್ತದೆ. ಮಣ್ಣು ಆರೋಗ್ಯ ಚೀಟಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ರೈತರು ಅದನ್ನು ಪಡೆಯುವಂತದ್ದು ಹೇಗೆ? 2015-16 ಸಾಲಿನಿಂದನೂ ಸಹ ನಾವು ಗ್ರಿಡ್ ಆಧಾರದ ಮೇಲೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಣ್ಣು ಮಾದರಿಯನ್ನ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ. ಉದಾಹರಣೆಗೆ ಹೇಳಬೇಕು ಅಂದ್ರೆ 2016-17 ಸಾಲಿನಲ್ಲಿ ಸುಮಾರು 5,58,000 ನಾವು ಮಣ್ಣು ಮಾದರಿಗಳನ್ನ ನಾವು ಸಂಗ್ರಹಣೆ ಮಾಡಿ ವಿಶ್ಲೇಷಣೆ ಮಾಡಿ ಆ ಮಣ್ಣು ಆರೋಗ್ಯ ಚೀಟಿಗಳನ್ನ ರೈತರಿಗೆ ವಿತರಣೆ ಮಾಡಿದೀವಿ. ನಂತರ 2017-18 ಸಾಲಿನಲ್ಲಿ ಸುಮಾರು 4,86,000 ಮಣ್ಣು ಆರೋಗ್ಯ ಚೀಟಿಗಳನ್ನ ನಾವು ವಿತರಣೆ ಮಾಡಿದ್ದೀವಿ. ತದನಂತರ 2019-20 ಸಾಲಿನಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಲ್ಕ ಮಾದರಿ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ತಾಲೂಕಿನಲ್ಲಿ 1 ಗ್ರಾಮದಂತೆ ಆಯ್ಕೆ ಮಾಡಿಕೊಂಡು ಸುಮಾರು 2,074 ಮಣ್ಣು ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಆ ಮಾದರಿಗಳನ್ನ ವಿಶ್ಲೇಷಣೆ ಮಾಡಿ ಆ ಮಾದರಿ ಗ್ರಾಮದಲ್ಲಿ ಬರುವಂತ ರೈತರಿಗೆ ಆ ಮಣ್ಣು ಆರೋಗ್ಯ ಚೀಟಿಯನ್ನು ನೀಡಿ ನಾವೊಂದು ಪ್ರಾತ್ಯಕ್ಷಿಕೆ ಮೂಲಕ ರೈತರಿಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಈ ಮಣ್ಣು ಆರೋಗ್ಯ ಚೀಟಿಯ ಫಲಿತಾಂಶದ ಮೇಲೆ ಯಾವ ರಸಗೊಬ್ಬರಗಳನ್ನ ಅಥವಾ ಯಾವ ಲಘು ಪೋಷಕಾಂಶಗಳನ್ನ ಅಥವಾ ಯಾವ ಜೈವಿಕ ಗೊಬ್ಬರಗಳಿರ್ಬೋದು, ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಹಾಕ್ಬೇಕು ಬಳಸಬೇಕು ಅನ್ನೋದು ಶಿಫಾರಸ್ನ ರೈತನ ತಾಕಿನಲ್ಲಿನೇ ನಾವು ಅದು ಪ್ರಾತ್ಯಕ್ಷಿಕೆ ಮೂಲಕ ಅವರಿಗೆ ಹೇಳ್ಕೊಟ್ಟು ಅದರದ್ದು ವ್ಯತ್ಯಾಸ ಏನಿದೆ, ಇಳುವರಿನಲ್ಲಿ ಏನು ವ್ಯತ್ಯಾಸ ಬರ್ತದೆ ಅಂತ ನಾವು ರೈತರಿಗೆ ಹೇಳ್ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ವಿ. ಇನ್ನು 2020-21 ಸಾಲಿನಲ್ಲಿ ಸುಮಾರು 174 ಗ್ರಾಮಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಸಾಕಷ್ಟು ಮಣ್ಣು ಮಾದರಿಗಳನ್ನ ನಾವು ಸಂಗ್ರಹಣೆ ಮಾಡಿ ವಿಶ್ಲೇಷಣೆ ಮಾಡಿ ರೈತರಿಗೆ ಚೀಟಿಯನ್ನ ಕೊಟ್ಟಿದ್ದೀವಿ. ನಂತರ 2021-27 ಸಾಲಿನಲ್ಲಿ ಸುಮಾರು 5,000 ಮಣ್ಣು ಮಾದರಿಗಳನ್ನ 45 ಗ್ರಾಮಗಳಲ್ಲಿ ಸಂಗ್ರಹಣೆ ಮಾಡಿ ನಾವು ರೈತರಿಗೆ ವಿಶ್ಲೇಷಣಾ ಚೀಟಿಯನ್ನ ಕೊಡುವಂತ ಒಂದು ಕೆಲಸವನ್ನ ಈ ವರ್ಷದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಇಲಾಖೆಯೇ ಈ ಮಣ್ಣು ಆರೋಗ್ಯ ಚೀಟಿಯನ್ನ ಕೊಡುತ್ತೆ, ಅವರೇ ಮಣ್ಣಿನ ಮಾದರಿಯನ್ನ ಸಂಗ್ರಹವನ್ನ ಮಾಡಿ ಅವರೇ ವಿಶ್ಲೇಷಣೆಯನ್ನು ಕೂಡ ಮಾಡಿ ರೈತರ ತಾಕಿನಲ್ಲಿರತಕ್ಕಂಥ ಮಣ್ಣಿನಲ್ಲಿ ಯಾವೆಲ್ಲ ಪೋಷಕಾಂಶಗಳು ಇದ್ದಾವೆ, ಯಾವುದೆಲ್ಲ ಇಲ್ಲ, ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಅನ್ನುವಂತಹ ವಿವರವಾದಂತಹ ಮಾಹಿತಿಯನ್ನ ಇಲಾಖೆಯೇ ಒದಗಿಸುತ್ತೆ. ಹೌದು ಹೌದು. ನಾನು ಇನ್ನೂ ಒಂದು ವಿಚಾರ ಹೇಳೋದಾದ್ರೆ, ನಮ್ಮ ರೈತರಿಗೆ ಪ್ರತಿ 3 ವರ್ಷಗಳಿಗೊಮ್ಮೆ ನಿಮ್ಮ ಜಮೀನಿನ ಮಣ್ಣುಗಳನ್ನ ವಿಶ್ಲೇಷಣೆ ಮಾಡಿ ಆ ಒಂದು ನಿಮ್ಮ ಜಮೀನಿನ ಮಣ್ಣಿನ ಆರೋಗ್ಯ ಇರ್ಬೋದು ಅಥವಾ ಗುಣಮಟ್ಟವನ್ನ ನೀವು ಖಾತ್ರಿಪಡಿಸ್ಕೊಳ್ಳೋದು ತುಂಬಾ ಒಳ್ಳೇದಾಗ್ತದೆ. ಪ್ರತಿ ವರ್ಷ ನೀವು ಬೆಳೆ ಮಾಡ್ತೀರಿ, ರಸಗೊಬ್ಬರಗಳನ್ನ ಬಳಸ್ತೀರಿ, ಜೊತೆಗೆ ಮಳೆ ಆಗ್ತದೆ, ಅದರಿಂದ ನಿಮ್ಮ ಮಣ್ಣಿನಲ್ಲಿ ಇರುವಂತ ಪೋಷಕಾಂಶಗಳಲ್ಲಿ ಪ್ರಮಾಣದಲ್ಲಿ ವ್ಯತ್ಯಾಸ ಖಂಡಿತ ಆಗ್ತದೆ. ಸೊ ಹಾಗಾಗಿ ಕನಿಷ್ಠ 3 ವರ್ಷಕ್ಕೊಮ್ಮೆನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಮಣ್ಣು ಆರೋಗ್ಯ ಚೀಟಿ ಇನ್ನೂ ದೊರೆತಿಲ್ಲ ಅಂತ ಹೇಳಿದ್ರೆ ಹೇಗೆ ಅದನ್ನು ಪಡೆಯುವಂತದ್ದು? ಈಗ ನಾವು ಮಾದರಿ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲಾ ರೈತರ ಸರ್ವೆ ನಂಬರ್ನಲ್ಲಿ ನಾವು ಮಾದರಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದನ್ನ ಹೊರತುಪಡಿಸಿ ಬೇರೆ ರೈತರು 3 ವರ್ಷದ ಮೇಲ್ಪಟ್ಟು ಯಾರು ಮಣ್ಣಿನ ಪರೀಕ್ಷೆ ಮಾಡಿಸಿಲ್ಲ ಅಂತ ಹೇಳಿದರೆ ಅವರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಹಾಸನ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಮಣ್ಣು ಆರೋಗ್ಯ ಪ್ರಯೋಗಾಲಯ ಇದೆ. ಆ ಒಂದು ಪ್ರಯೋಗಾಲಯದಲ್ಲಿ ನಿಮ್ಮ ಮಣ್ಣು ಮಾದರಿಗಳನ್ನ ನೀವು ತಂದು ಕೊಟ್ರೆ ನಾವು ಅದನ್ನ ವಿಶ್ಲೇಷಣೆ ಮಾಡಿ ಏನು ಅವಶ್ಯಕತೆ ಇರುವಂತಹ ಪೋಷಕಾಂಶಗಳೇನಿದ್ದಾವೆ ಅದ್ರ ಪ್ರಮಾಣ ಎಷ್ಟಿದೆ ಅಂತ ನಾವು ನಿಮಗೆ ಚೀಟಿಯ ಮೂಲಕ ಒಂದು ಕಾರ್ಡ್ ಮೂಲಕ ನಾವು ನಿಮಗೆ ವಿತರಣೆ ಮಾಡ್ತೀವಿ. ರೈತರ ನೇರವಾಗಿ ನಮ್ಮ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಮಾದರಿಗಳನ್ನ ತಂದ್ಕೊಡ್ಬೋದು. ನಿಮ್ಮ ಸರ್ವೆ ನಂಬರ್ ಏನಿದೆ, ಹಿಂದಿನ ಬೆಳೆ ಏನ್ ಮಾಡಿದ್ರಿ, ಮುಂದೆ ಯಾವ ಬೆಳೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ, ಅದೆಲ್ಲ ಅದ್ರ ಮಾಹಿತಿಯನ್ನ ಸಾಮಾನ್ಯ ಮಾಹಿತಿಯನ್ನ ನೀವು ತಂದ್ಕೊಟ್ರೆ ನಾವು ವಿಶ್ಲೇಷಣೆ ಮಾಡಿ ಕೊಡ್ತೀವಿ. ಈ ಪ್ರತಿಯೊಬ್ಬ ರೈತರಿಗೂ ಕೂಡ ಮಣ್ಣು ಆರೋಗ್ಯ ಚೀಟಿಯನ್ನ ವಿತರಣೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೇಗೆ ನೆರವನ್ನ ನೀಡ್ತಾ ಇದ್ದಾವೆ? ಈಗೇನು ನಾವು ಮಣ್ಣು ಆರೋಗ್ಯ ಅಭಿಯಾನ ಕಾರ್ಯಕ್ರಮಗಳಿದೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ, ಆರ್ಥಿಕ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಉದಾಹರಣೆಗೆ ಹೇಳೋದಾದ್ರೆ ನಾವು ಮಣ್ಣು ಮಾದರಿ ಸಂಗ್ರಹಣೆಯಿಂದ ಇಡಬಹುದು, ವಿಶ್ಲೇಷಣೆವರೆಗೂ ಅನೇಕ ಅಧಿಕಾರಿಗಳು ಜನಗಳ ಸಹಭಾಗಿತ್ವ ಅವಶ್ಯಕತೆ ಇರ್ತದೆ. ಮೊದಲನೇದಾಗಿ ಸಂಗ್ರಹಣೆಗೆ ಇಲಾಖೆ ಮಟ್ಟದ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಸಂಗ್ರಹಣೆ ಮಾಡಿ ನಮಗೆ ಪ್ರಯೋಗಾಲಯಕ್ಕೆ ತರಿಸ್ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನ ನಾವು ಕೊಡ್ತೀವಿ. ನಂತರ ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಅನಲಿಸ್ಟ್ ಇರ್ತಾರೆ, ಅವ್ರಿಗೆಲ್ಲ ನಾವು ತರಬೇತಿಗಳು ಕೊಡುವಂಥದ್ದು ಇರ್ಬೋದು. ಮತ್ತೆ ಪ್ರಯೋಗಾಲಯಗಳನ್ನ ನಾವು ಸೆಟಪ್ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅನುದಾನಗಳನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ರೈತರಿಗೆ ಮಾಹಿತಿ ಕೊಡಲಿಕ್ಕೆ, ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ, ತರಬೇತಿಗಳು ಕೊಡಲಿಕ್ಕೆ ನಮಗೆ ಅನುದಾನವನ್ನ ಎರಡೂ ಸರ್ಕಾರಗಳಿಂದ ನಮಗೆ ಅನುದಾನ ಬರ್ತಾ ಇದೆ. ಮಣ್ಣು ಆರೋಗ್ಯ ಚೀಟಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಿಮವಾಗಿ ಈ ಒಂದು ವಿಚಾರವಾಗಿ ಹೇಳಬೇಕಾದ್ರೆ, ಕಡ್ಡಾಯವಾಗಿ ಈಗಾಗಲೇ ನಾನು ಹೇಳ್ದಂಗೆ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕು. ಹಾಸನ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಯೋಗಾಲಯ ಇದೆ, ಎಷ್ಟು ಜನ ರೈತರು ಬಂದ್ರೂ ಸಹ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿ ಅವರಿಗೆ ಕಾರ್ಡ್ನ ಒದಗಿಸ್ಕೊಡುವಂತ ಒಂದು ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಕಾರ್ಡ್ ತಗೊಂಡೋದ ತಕ್ಷಣನೇ ಅವ್ರ ಕೆಲಸ ಮುಗಿಯಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿಂದ ಅವರ ಕೆಲಸ ಪ್ರಾರಂಭ ಆಗ್ತದೆ, ಕರ್ತವ್ಯ ಪ್ರಾರಂಭ ಆಗ್ತದೆ. ಅದರ ಶಿಫಾರಸ್ಸಿನ ಆಧಾರದ ಮೇಲೆ ನಿಮ್ಮ ಬೆಳೆಗಳಿಗೆ ನೀವು ಪೋಷಕಾಂಶಗಳನ್ನ, ರಸಗೊಬ್ಬರಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ, ಮತ್ತೆ ಜೊತೆಗೆ ಅದರಲ್ಲಿ ಏನು ನಿಮಗೆ ಮಾರ್ಗಸೂಚಿಯನ್ನು ನೀಡಿರ್ತಾರೆ ಯಾವ ರೀತಿ ಮಾಡಬೇಕು ಅಂತ, ಅದನ್ನ ನೀವು ತಕ್ಕ ಮಟ್ಟಿಗೆ ನೀವು ಫಾಲೋ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಿಮ್ಮ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನ ನೋಡಬಹುದು. ಜೊತೆಗೆ ಉತ್ತಮವಾದ ಮಣ್ಣಿನ ಆರೋಗ್ಯವನ್ನು ನಿಮ್ಮ ಜಮೀನಿನಲ್ಲಿ ಕಾಪಾಡ್ಕೋಬಹುದು ಅನ್ನೋದು ಇದು ನನ್ನ ಅಭಿಪ್ರಾಯ. ನಮ್ಮ ಕೃಷಿ ಇನ್ನೂ ಬಹಳ ಚೆನ್ನಾಗಿ ಆಗಬೇಕು, ನಮ್ಮ ಮಣ್ಣು ಇನ್ನು ಅನೇಕ ವರ್ಷಗಳ ಕಾಲ ಚೆನ್ನಾಗಿ ಬದುಕಬೇಕು ಅಂತ ಅಂದ್ರೆ ನಾವು ಮಣ್ಣು ಪರೀಕ್ಷೆ ಅನ್ನುವಂಥದ್ದನ್ನ ಕಡ್ಡಾಯವಾಗಿ ಮಾಡಿಸಬೇಕಾಗುತ್ತೆ. ಪರೀಕ್ಷೆ ಮಾಡಿಸುವಂಥದ್ದು ಅಷ್ಟೇ ಅಲ್ಲ, ಆ ಒಂದು ಆರೋಗ್ಯ ಚೀಟಿ ಅಂತ ಹೇಳಿ ಏನಿರುತ್ತೋ ಅದನ್ನ ಇಟ್ಕೊಂಡು ಅಲ್ಲಿ ಮಾಡಿರ್ತಕ್ಕಂಥ ಶಿಫಾರಸ್ಸಿಗೆ ಅನುಗುಣವಾಗಿ ನಾವು ರಾಸಾಯನಿಕ ಗೊಬ್ಬರಗಳಾಗಬಹುದು, ಜೈವಿಕ ಗೊಬ್ಬರಗಳಾಗಬಹುದು, ಅವುಗಳ ಬಳಕೆಯನ್ನ ಮಾಡುವ ಮೂಲಕ ನಮ್ಮ ಕೃಷಿ ಉತ್ಪಾದನೆಯನ್ನ ಹೆಚ್ಚಳವನ್ನ ಮಾಡಿಕೊಳ್ಬಹುದು, ಒಳ್ಳೆಯ ಫಸಲನ್ನ ನಿರೀಕ್ಷೆಯನ್ನ ಮಾಡಬಹುದು. ಈ ಮೂಲಕ ಆರ್ಥಿಕವಾಗಿಯೂ ಕೂಡ ಕೃಷಿಕರು ಸದೃಢರಾಗಬಹುದು ಅನ್ನುವಂಥದ್ದು ಒಳ್ಳೆಯದು. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಚೀಟಿ ಅಂತ ಅಂದ್ರೆ ಏನು, ಸರ್ಕಾರ ಅದನ್ನ ಯಾವ ಉದ್ದೇಶದಿಂದ ನೀಡ್ತಾ ಇದೆ, ಇದರಿಂದ ನಮ್ಮ ಕೃಷಿಕರಿಗೆ ಏನೆಲ್ಲ ಅನುಕೂಲಗಳು ಲಭಿಸ್ತಾ ಇದ್ದಾವೆ ಅನ್ನುವಂತಹ ವಿಚಾರಗಳನ್ನ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣು ಆರೋಗ್ಯ ಚೀಟಿಯ ಮಹತ್ವ ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ UH ಭಾನುಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಬನ್ನಿ ಈಗ ಕೇಳೋಣ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆಯ ಕೊಯ್ಲೋತ್ತರದ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರ ಸಂದರ್ಶನದ ಆಯ್ದ ಭಾಗ. ಹಿಂಗಾರು ಹಂಗಾಮಿನ ಕೊಯ್ಲು ಮತ್ತೆ ಕಟಾವಿನ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳಿಗೆ ನಾವು ಹೆಚ್ಚು ಮಹತ್ವವನ್ನು ನೀಡಬೇಕಾಗುತ್ತೆ, ಯಾವ ಸಂದರ್ಭಕ್ಕದು ಕಟಾವಿಗೆ ಬರುತ್ತೆ? ಈಗ ಕಟಾವಿಗೆ ಮುಂಚೆ ಮತ್ತೊಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಳೆನಾಶಕಗಳ ಒಂದು ವಿಚಾರ. ಈ ಕಳನಾಶಕಗಳು ಬಹಳಷ್ಟು ರೈತರಲ್ಲಿ ನೋಡಿದ್ದೀನಿ ಫೀಲ್ಡಲ್ಲಿ, ಬಹಳಷ್ಟು ಕಳೆಗಳು ಬೆಳೆದಿರ್ತದೆ. ಸರಳವಾಗಿ ಮಾಡುವಂಥದ್ದು, ಈ ಬಿತ್ತನೆ ಮಾಡಿದ 10 ದಿವಸಗಳ ಒಳಗಡೆ ಮೆಟ್ರಿಬ್ಯೂಸಿನ್ ಅಂತ ಒಂದು ಕಳೆನಾಶಕವಿದೆ, ಅದನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣವಾಗಿ ಒಂದು ಬಿತ್ತನೆ ಮಾಡಿದ ನಂತರ ಭೂಮಿಗೆ ಮಣ್ಣಿನ ಮೇಲೆ ಸಿಂಪಡಣೆ ಮಾಡಿದ ಯಾವುದೇ ಕಳೆನಾಶಕಗಳು ಮೊಳಕೆ ಹೊಡೆದು ಎಲ್ಲ ಸಾಯ್ದು ನಮಗೆ ಬೆಳೆ ಸಂಪೂರ್ಣವಾಗಿ ಕಳೆಗಳಿಂದ ಮುಕ್ತವಾಗಿರ್ತದೆ. ಆದ್ರಿಂದ ಹೆಚ್ಚಿನ ಇಳುವರಿ ಬರುತ್ತೆ, ಯಾಕೆಂದ್ರೆ ಕಳೆಗಳಿಂದ ರೋಗಗಳು ಬರ್ತದೆ, ಕಳೆಗಳಿಂದ ನಮ್ಮ ಬೆಳೆಯಲ್ಲಿ ಇರುವಂತಹ ಪೋಷಕಾಂಶಗಳು ನಷ್ಟ ಆಗುತ್ತೆ, ಭೂಮಿಯ ತೇವಾಂಶನೂ ಕೂಡ ಹಾರೋಗುತ್ತೆ ಖಂಡಿತ. ಆದ್ರಿಂದ ಇದೊಂದು ಬಹಳ ಮಾಡಬೇಕಾಗಿದೆ. ಕೊಯ್ಲು ನಾವು ಬಹಳ ಮುಖ್ಯವಾದದ್ದು. ಕೊಯ್ಲು ನಾವು ಹೆಚ್ಚಿನ ಇಳುವರಿ, ಗರಿಷ್ಠ ಇಳುವರಿಯನ್ನ, ಸಾಮರ್ಥ್ಯವನ್ನು ಪಡಿಬೇಕಾದ್ರೆ ನಾವು ಅದರ ಅವಧಿ ಏನಿದೆ ಸಂಪೂರ್ಣ ಅವಧಿಯನ್ನು ನಮ್ಮ ಭೂಮಿನಲ್ಲಿ ಬಿಡಬೇಕು. ಉದಾಹರಣೆಗೆ ಜ್ಯೋತಿ, ಜ್ಯೋತಿ ತಳಿಯನ್ನು 95-100 ದಿವಸಗಳ ಅವಧಿ ಅದು ಬೆಳೆ. ನಾವು ಕನಿಷ್ಠ 95 ದಿವಸಗಳು ನಾವು ಬಿಡಲೇಬೇಕಾಗ್ತದೆ, ಹಾಗಾದಲ್ಲಿ ನಮಗೆ ಗರಿಷ್ಠ ಇಳುವರಿ ಪಡೀಲಿಕ್ಕೆ ಸಾಧ್ಯತೆ. ಆಮೇಲೆ ಆ ಗೆಡ್ಡೆಗಳು ಸಿಪ್ಪೆ ಸುಳಿಯೋದಿಲ್ಲ, 95 ದಿವಸ ನಂತರ ನಾವು ಕೊಯ್ಲು ಮಾಡ್ಲಿಕ್ಕೆ ಹೋದ್ರೆ ಯಾವುದೇ ಗೆಡ್ಡೆ ಸಿಪ್ಪೆ ಸುಳಿಯೋದಿಲ್ಲ, ಇಲ್ಲ ಅಂದ್ರೆ ಸಿಪ್ಪೆ ಸುಳಿಯುತ್ತೆ. ಕೆಲವರೆಲ್ಲ 80 ದಿವಸಕ್ಕೆ ಧಾರಣೆ ಇದೆ ಅಂದ್ರೆ 80 ದಿವಸಕ್ಕೆ ಅದನ್ನ ಗೆಡ್ಡೆನ ಕೊಯ್ಲು ಮಾಡ್ಲಿಕ್ಕೆ ಹೋಗ್ತಾರೆ. ಅಂತ ಗೆಡ್ಡೆಗಳನ್ನ ಹೆಚ್ಚಿನ ದಿನಗಳ ಕಾಲ ನಾವು ಶೇಖರಣೆ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಕನಿಷ್ಠ 1-10 ದಿವಸಗಳ ಕಾಲ ಕೊಯ್ಲು ಮಾಡೋಕ್ ಮುಂಚೆ ನೀವು ನೀರು ಆಯಿಸುವುದನ್ನು ಬೆಳೆಗೆ ನಿಲ್ಲಿಸ್ಬೇಕು. ಆಗ ಗೆಡ್ಡೆ ಎಲ್ಲ ಸಂಪೂರ್ಣವಾಗಿ ಬೆಳೆಯುತ್ತೆ, ಸಿಪ್ಪೆ ಬಲಿಯುತ್ತೆ ಅನ್ನೋದು ಒಂದಷ್ಟು ಒಂದು ವೈಜ್ಞಾನಿಕತೆ, ಅದನ್ನ ನಾವು ಮಾಡ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಕುಫ್ರಿ ಹಿಮಾಲಿನಿ ತಳಿ ಅಂತಿದೆ, 100-105 ದಿವಸ 110 ದಿವಸನೂ ಸಹ ನಾವು ಇಡಬಹುದಾಗಿದೆ. ಅಲ್ಲಿ ನಾವು ಕನಿಷ್ಠ 100 ದಿವಸ ಆದ್ರೂ ನಾವು ಅವಧಿ ಆದ್ಮೇಲೆ ನಾವು ಅದನ್ನು ಕೊಯ್ಲು ಮಾಡಬೇಕಾಗ್ತದೆ. ಈ ಕೊಯ್ಲು ಮಾಡಿದ ನಂತರ ಬಹುಮುಖ್ಯವಾದಂತಹದ್ದು ಇದು, ಕೆಲವರು ಟ್ರ್ಯಾಕ್ಟರ್ನಲ್ಲಿ ಈಗ ಅದಕ್ಕೂ ಯಾಂತ್ರೀಕರಣ ಬಂದಿದೆ, ಈಗ ಯಾಂತ್ರೀಕರಣ ಇದೆ, ಮಿಷಿನ್ ಇದೆ, ಕೊಯ್ಲು ಮಾಡುವಂತ ಯಾಂತ್ರೀಕರಣ ಇದೆ, ಅದನ್ನ ಪಾಸ್ ಮಾಡೋದ್ರಿಂದ ಯಾವುದೇ ಗೆಡ್ಡೆಗಳು ನಮಗೆ ನಷ್ಟ ಆಗಲ್ಲ. ಈಗ ಕೆಲವರು ಎತ್ತುಗಳಲ್ಲಿ ಮಾಡ್ತಾರೆ, ಎತ್ತುಗಳಲ್ಲಿ ಮಾಡಿದಾಗ ಗೆಡ್ಡೆಗಳು ಸಾಕಷ್ಟು ಎತ್ತು ತುಳಿದು ಡ್ಯಾಮೇಜ್ ಆಗುತ್ತೆ, ಅಂತ ಗೆಡ್ಡೆಗಳು ನಮ್ಗೆ ನಷ್ಟವೇ, ಕೊಯ್ಲೋತರ ನಂತರ ಆಗುವಂತ ನಷ್ಟ ಜಾಸ್ತಿ ಆಗುತ್ತೆ. ಸೊ ಅದಕ್ಕೂ ಒಂದು ವಿಧಾನ ಇದೆ, ಕೊಯ್ಲಿನ ನಂತರವೇ ನಾವು ಬಹಳಷ್ಟು ನಷ್ಟ ಮಾಡ್ಕೊಳ್ತೀವಿ. ಆಮೇಲೆ ಕೊಯ್ದಂತ ಗೆಡ್ಡೆಗಳನ್ನ ಕನಿಷ್ಠ 2 ದಿವಸಗಳ ಕಾಲ ಹೊರ ವಾತಾವರಣದಲ್ಲಿಟ್ಟು ಬಹುಬೇಗನೆ ಆ ಗೆಡ್ಡೆಗಳನ್ನ ತೆಗೆದು ನಾವು ಶೇಖರಣೆ ಮಾಡಿ ಮಾರಾಟ ಮಾಡಬೇಕು ಉತ್ತಮ ಧಾರಣೆ ಇದ್ದಾಗ. ಇಲ್ಲವಾದಲ್ಲಿ ಕೆಲವರು ಏನ್ ಮಾಡ್ತಾರೆ, ಹಂಗೆ ಬಿಸಿಲಿಗೆ ಬಿಡ್ತಾರೆ, ಕೊಯ್ಲು ಮಾಡಿಬಿಟ್ಟು 2 ದಿವಸಕ್ಕೆ ಬಿಸಿಲು ಬಿಡ್ತಾರೆ, ಅದು ತಪ್ಪದು. ಅದರಿಂದ ಏನಾಗುತ್ತೆ, ಗೆಡ್ಡೆಗಳು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ, ಹಸಿರು ವರ್ಣಕ್ಕೆ ತಿರುಗ್ತವೆ ಗೆಡ್ಡೆಗಳು. ಹಸಿರು ವರ್ಣಕ್ಕೆ ತಿದ್ದಾಗ ಒಂದು ಗೆಡ್ಡೆನೂ ಸಹ ಮಾರುಕಟ್ಟೆಲಿ ಮಾರಾಟ ಮಾಡ್ಲಿಕ್ಕೆ ಬಳಸಕ್ಕೂ ಆಗಲ್ಲ. ಎಚ್ಚರಿಕೆ ವಹಿಸಿ ರೈತರು ಕೊಯ್ಲಿನ ನಂತರ ತತ್ಕ್ಷಣ ತೆಗೆದುಕೊಂಡು ಒಂದು ನೆರಳಿನಲ್ಲಿ ಒಂದು ಕತ್ತಲೆ ಕೋಣೆಯಲ್ಲಿ ಹಾಕ್ಬೇಕು. ಯಾವುದೇ ರೀತಿಯ ಸೂರ್ಯನ ಕಿರಣಗಳು ಬೆಳಕು ಲೈಟ್ ಸಹ ಹಾಕಬಾರ್ದು. ಮನೆಯಲ್ಲಿ ಲೈಟ್ ಇದೆಯಪ್ಪ, ಲೈಟ್ ಹಾಕೋಣ ಅಂತ ಲೈಟ್ ಹಾಕಿದ್ರು ಅದರಿಂದನೂ ನಮಗೆ ಹಸಿರುಗಡ್ಡೆಗಳು ಪ್ರಾರಂಭ ಆಗ್ತವೆ, ಅದಕ್ಕೆ ಹಸಿರುಗಡ್ಡೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಮತ್ತೆ ಏನು ಕುಟ್ಟೆ ಹಿಡಿಯೋದು, ಗೆಡ್ಡೆ ಕೊರಕದ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಇವೆರಡನ್ನು ನಾವು ಇದು ಮಾಡ್ಬೇಕಪ್ಪ ಅಂತಂದ್ರೆ ತತ್ಕ್ಷಣ ಒಂದು 2 ದಿವಸ ಒಂದು ಕೋಣೆಯಲ್ಲಿ ಹಾಕಿ ಆರಿಸಿ ನಂತರ ಮಾರಾಟ ಮಾಡುವುದು. ಇಲ್ಲವಾದ್ರೆ ಅಂತ ಗೆಡ್ಡೆಗಳನ್ನ ನಾವೇ ಇನ್ನೂ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಅಂತಂದ್ರೆ ಒಂದಷ್ಟು ದಿನ ನಾವು ಏನು ಕಡಿಮೆ ಅವಧಿನಲ್ಲಿ ಈ PVC ಪೈಪ್ಗಳನ್ನ ಇಟ್ಟು ರಾಶಿನಲ್ಲಿ ಹಾಕಿ ನಾವಿಟ್ಟು ಬೇಕಾದ್ರೆ ಒಳ್ಳೆ ಧಾರಣೆ ಬಂದಾಗ ಶೇಖರಣೆ ಮಾಡಿ ಮಾರಾಟ ಮಾಡುವಂಥದ್ದು ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಇಂದಿನ ದಿನ. ಹೌದು ಹೌದು. ಅಂತಿಮವಾಗಿ ಹಿಂಗಾರು ಹಂಗಾಮಿನ ಆಲೂಗಡ್ಡೆಯ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಜೋಡಿ ಸಾಲು ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂಥದ್ದು ಬಹುಮುಖ್ಯವಾದಂಥದ್ದು. ನೀರಾವರಿ ವ್ಯವಸ್ಥೆ ಇರಬೇಕು, ರಸಾವರಿ ಮಾಡುವಂಥದ್ದು. ರಸಾವರಿ ಅಂದ್ರೆ ಈಗ ಪೋಷಕಾಂಶಗಳನ್ನ ಮಣ್ಣಗಾಕ್ತಿವಿ, ಹೆಚ್ಚಿನ ಮಳೆ ಬಂದಾಗ ಅವು ಸಂಪೂರ್ಣವಾಗಿ ಅಂತರ್ಜಲ ಸೇರುತ್ತೆ, ಅದನ್ನ ಹಂತ ಹಂತವಾಗಿ ಇವತ್ತು ಪೋಷಕಾಂಶಗಳು ಕೊಡೋದು ಬಹಳ ಮುಖ್ಯ. ಇನ್ನು ಬೀಜೋತ್ಪಾದನೆ ಬಹಳ ಮುಖ್ಯ, ಸಾಧ್ಯವಾದಷ್ಟು ಉಂಡೆಗಡ್ಡೆಗಳನ್ನ ರೈತರು ಹಾಕ್ಬೇಕು, ಬೀಜೋಪಚಾರ ತಪ್ಪದೇ ಮಾಡಬೇಕು, ಉಂಡೆಗಡ್ಡೆಗಳನ್ನೇ ಬಳಸಿ ಬಿತ್ತನೆಗೆ ಬಳಸುವಂಥದ್ದು ಕತ್ತರಿಸದೆ. ಇದರ ಮೇಲಾಗಿಯೂ ಒಂದು ಏನು ಬೆಳೆ ಪರಿವರ್ತನೆ ಅನ್ನೋದು ಬಹಳ ಅಳವಡಿಸ್ಕೋಬೇಕು, ಮುಖ್ಯವಾಗಿ ಬಹಳ ಮುಖ್ಯವಾಗಿ ಅಳವಡಿಸ್ಕೋಬೇಕು. ಅಂದ್ರೆ ಬೆಳೆದಂತ ಭಾಗದಲ್ಲೇ ಮತ್ತೆ ಅದನ್ನೇ ಬೆಳೆಯುವಂತದ್ದನ್ನ ಮಾಡಬಾರದು, ಅಥವಾ ಅದರ ಫ್ಯಾಮಿಲಿ ಏನಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆಗಳನ್ನು ಕೂಡ ಬೆಳೆಯಬಾರದು. ಖಂಡಿತ ಬೆಳೆ ಪರಿವರ್ತನೆಯನ್ನು ಹೆಚ್ಚು ಮಾಡಬೇಕು. ಇದರ ಮೇಲಾಗಿಯೂ ರೈತರು ಆಸಕ್ತಿ ಇದ್ರೆ, ಆಸಕ್ತಿ ಇದೆ ಈಗ, ಈಗ ಬೀಜೋತ್ಪಾದನೆ ಮಾಡ್ಲಿಕ್ಕೂ ಒಂದು ಅವಕಾಶ ಇದೆ. ಈಗ ನಾವು ಅಂಗಾಂಶ ಕುಡಿಕಾಂಡ ಸಸಿಗಳನ್ನ ಮಾಡಿದ್ದೇವೆ, ಶೂನ್ಯ ಸಂತಾನ ಗಡ್ಡೆಗಳು ಈಗ ನಾವು ಉತ್ಪಾದನೆ ಮಾಡಿ ಕೋಲ್ಡ್ ಸ್ಟೋರೇಜ್ ಇಟ್ಟಿದ್ದೇವೆ. ಆ ಗೆಡ್ಡೆಗಳು ಬೇಕಾದ್ರೆ ರೈತರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆ ಗೆಡ್ಡೆಗಳನ್ನ ಬಳಸಿ ಬೇಕಾದ ಮರು ಬೀಜೋತ್ಪಾದನೆ ಮಾಡುವಂತ ಅವಕಾಶ ಈ ಹಿಂಗಾರು ಹಂಗಾಮಿನಲ್ಲಿ ಮಾಡಬಹುದಾಗಿದೆ. ಇದು ಒಂದು ಸದಾವಕಾಶ ಇದೆ. ರೈತರು ಬೀಜೋತ್ಪಾದನೆ ತಾವೇ ಸ್ವಯಂ ಉತ್ಪಾದನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಳಸ್ಕೋಬಹುದು. ಇದುವರೆಗೆ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆಯ ಕೊಯ್ಲೋತ್ತರದ ನಿರ್ವಹಣೆ ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನದ ಆಯ್ದ ಭಾಗವನ್ನು ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿದ ಕಾರ್ಯಕ್ರಮ ಕಿಸಾನ್ವಾಣಿ ಪ್ರಸಾರವಾಯಿತು. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:30. ಈಗ ಕೆಲವು ಜಾಹೀರಾತುಗಳು. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ಬೆಡ್ರೂಮ್ ಸೆಟ್, ಮನಮೋಹಕ ಡಿಸೈನ್ಸ್ ನ ಸೋಫಾ ಸೆಟ್ಗಳು, ಡೈನಿಂಗ್ ಸೆಟ್ಗಳ ಖರೀದಿಗಾಗಿ ಬನ್ನಿ ಡ್ರೀಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಕೋಟೆ ಚಿಕ್ಕಮಗಳೂರು. Santasa IVF, renowned fertility center of Karnataka, celebrates its 13 years of remarkable service to childless couples. As a part of the celebration, an infertility screening camp has been organized, where consultation, ultrasound scan and second opinion are offered free of cost. And IVF is offered at a discounted price from November 22 to 24 at Hassan. For details, call 9620099936 and from December 2 to 4 at Mysore. For details, call 9620099936. Log on to www.santasaivf.com. ಸಕ್ಕೇಶ್ಪುರದ ಎಸ್ಎಸ್ ಸ್ಟೀಲ್ಸ್ ಸಂಸ್ಥೆಗೆ 10ನೇ ವರ್ಷ. ಅಗ್ನಿ ಟಿಎಂಟಿಯ ಅಧಿಕೃತ ಮಾರಾಟಗಾರರಾಗಿರುವ ಎಸ್ಎಸ್ ಸ್ಟೀಲ್ಸ್ ಅವರಿಗೆ ಅಗ್ನಿ ಟಿಎಂಟಿ ಸಂಸ್ಥೆಯು ಶುಭ ಕೋರುತ್ತಿದೆ. ಗುಣಮಟ್ಟದ ಟ್ರಿಬಲ್ ISI ಗುರುತಿನ 40 ಅಡಿ ನಿಖರ ಅಳತೆಯ ಅಗ್ನಿ ಟಿಎಂಟಿ 500D ಕಂಬಿಗಳು ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ನಲ್ಲಿ ದೊರೆಯುತ್ತಿವೆ. ರೀ, ತಂಗಿ ಮನೆ ಗೃಹ ಪ್ರವೇಶಕ್ಕೆ ಯಾವತ್ತೂ ನೆನಪಿರುವಂತಹ ಗಿಫ್ಟ್ ಕೊಡಬೇಕು, ಎಲ್ಲಿಂದ ತಗೊಳ್ಳೋಣ? ಅಂತ ಗಿಫ್ಟ್ ಐಟಮ್ಸ್ ಬೇಕು ಅಂತಾದ್ರೆ ಹಾಸನದ ಶ್ರೀ ಕಲರ್ ಲ್ಯಾಬ್ ಅಂಡ್ ಗಿಫ್ಟ್ ಸೆಂಟರ್ ಗೆ ಹೋಗೋಣ. ಶ್ರೀ ಕಲರ್ ಲ್ಯಾಬ್ ಅಂಡ್ ಗಿಫ್ಟ್ ಸೆಂಟರ್, ಹಾಸನ ಸಿಟಿ ಬಸ್ ಟರ್ಮಿನಲ್, ಹಾಸನ. ಅಲ್ಲವನ್ ಏನ್ ಮಾಡ್ಲಿಕ್ಕಿದೆ ಅಂತೀನಿ, ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರು ಎಲ್ಲ